ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಪರ್ಕಿಸಿ ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿ ಸಂಸ್ಥೆ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಸೋಲಾಪುರ ರಸ್ತೆ ವಿಜಯಪುರ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಬೇಕಾದರೆ ಕರೆ ಮಾಡಬೇಕಾಗಿರುವ ಸಂಖ್ಯೆಗಳು ಹೀಗಿವೆ: 270340 ಹಾಗೂ 270350. ಎಸ್ಟಿಡಿ ಕೋಡ್ 08352. ಈಗ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೀರ್ತಿವರ್ಧನ್ ಕುಲಕರ್ಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಧನ್ಯವಾದ. ತಮ್ಮ ಪರಿಚಯ ಮಾಡಿಕೊಂಡು. ನಾನು ಡಾಕ್ಟರ್ ಕೀರ್ತಿವರ್ಧನ್ ಕುಲಕರ್ಣಿ, ಸಹ ಪ್ರಾಧ್ಯಾಪಕ, ಶ್ವಾಸಕೋಶ ವಿಭಾಗ, ಬಿಎಲ್ಡಿ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ರೆಸ್ಪಿರೇಟರಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ. ಶ್ವಾಸಕೋಶ ತಜ್ಞರಾಗಿ ಬಿಎಲ್ಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಇವತ್ತು ನಿಮೋನಿಯಾ ಕುರಿತು ವಿಷಯ ತಗೊಂಡು ಬಂದಿದ್ದೀರಿ ಮಾತಾಡೋಣ ಅಂತ. ಹೌದು. ಈ ನಿಮೋನಿಯಾ ಅಂದ್ರೆ ಏನು? ನಿಮೋನಿಯಾ ಅಂತಂದ್ರೆ ಶ್ವಾಸಕೋಶದ ಇನ್ಫೆಕ್ಷನ್. ಶ್ವಾಸಕೋಶ ಅಂದ್ರೆ ಎದೆಗೂಡಿನ ಇನ್ಫೆಕ್ಷನ್. ಶ್ವಾಸಕೋಶದಲ್ಲಿ ಸಾಮಾನ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ಶ್ವಾಸಕೋಶದಲ್ಲಿ ಕಫ ಕಟ್ಟಿದಾರ ಅಂತಾರಲ್ಲ, ಅದನ್ನೇ ನಿಮೋನಿಯಾ ಅಂತ ಕರೆಯೋದು. ನಿಮೋನಿಯಾ ಅಂದ್ರೆ ಕಫ. ಕಫ ಆಗೋದು. ಈ ನಿಮೋನಿಯಾ ಅಥವಾ ಕಫ ಕಟ್ಟಕ್ಕೆ ಕಾರಣಗಳೇನಂತ ಹೇಳ್ತೀರಿ ಸರ್ ತಾವು? ನಿಮೋನಿಯಾ ಯೂಶಲಿ ಅದೊಂದು ತರಹದ ಇನ್ಫೆಕ್ಷನ್. ಬ್ಯಾಕ್ಟೀರಿಯಾ ಅಥವಾ ಯಾವ್ದ್ರ ವೈರಸ್, ತುಂಬಾ ಬ್ಯಾಕ್ಟೀರಿಯಾಗಳು ನಿಮೋನಿಯಾ ಮಾಡುತ್ತೆ. ಟಿಬಿ ಸಹ ಕೆಲವೊಂದು ಟೈಮ್ ನಿಮ್ ಸೇರ್ಕೊಂಡು ಅಲ್ಲಿ ಶ್ವಾಸಕೋಶದಲ್ಲಿ ಅಲ್ಲಿ ಸಿಗ್ಬಿದ್ದು ಅಲ್ಲಿ ಇನ್ಫೆಕ್ಷನ್ ಮಾಡುತ್ತೆ. ಇದು ಸಾಮಾನ್ಯವಾಗಿ ನಾವು ನಾರ್ಮಲ್ ಆಗಿ ಗಾಳಿ ಉಸಿರಾಡ್ತಾ ಇರ್ತೀವಲ್ಲ, ಅದರಲ್ಲೂ ಇರುತ್ತೆ, ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ. ಆದರೆ ನಮ್ಮ ದೇಹದ ಇಮ್ಯುನಿಟಿ, ನಮ್ಮ ದೇಹದ ರೋಗವನ್ನು ತಡೆಯುವಂಥ ಶಕ್ತಿ ಅದನ್ನು ಮೀರಿ ಹೋಯಿತು ಅಂತಂದರೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ನಿಮ್ಗೆ ಹೆಂಗಿದ್ರೂ ಗೊತ್ತಿದೆ, ಧೂಳು, ಗಾಳಿಯಲ್ಲಿ ಧೂಳು, ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು, ವೈರಸ್ಗಳು ಎಲ್ಲ ಇದೆ. ಆದರೂ ನಮ್ಮ ದೇಹ ನಮ್ಮ ಶ್ವಾಸಕೋಶದಲ್ಲಿ ಏನೂ ಇನ್ಫೆಕ್ಷನ್ ಆಗಂಗಿಲ್ಲ. ಆದರೆ ಇದನ್ನು ಮೀರಿ ಹೋಯಿತು ಅಂತಂದರೆ ಶ್ವಾಸಕೋಶದಲ್ಲಿ ಬ್ಯಾಕ್ಟೀರಿಯಾ ಬೆಳ್ಕೊಂಡು ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಅಂದರೆ ನಿಮೋನಿಯಾಕ್ಕೆ ಕಾರಣಗಳು ಗಾಳಿ ಮೂಲಕ, ಧೂಳಿನ ಮೂಲಕ ಬರ್ಬೋದು ಅಂತ ಹೇಳ್ತಾರೆ ಸರ್? ಹೌದು. ಅಂದರೆ ಇವಾಗ ನಿಮೋನಿಯಾ ಶ್ವಾಸಕೋಶಕ್ಕೆ ಹರಡುತ್ತೆ, ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳಿಂದ ಹರಡುತ್ತೆ ಅಂತ ಹೇಳಿದರೆ, ಈ ನಿಮೋನಿಯಾ ಯಾರಲ್ಲಿ ಕಂಡು ಬರುತ್ತೆ? ಏಜ್ ಗ್ರೂಪ್ ಏನಾದರೂ ಈ ಥರ? ಏಜ್ ಗ್ರೂಪ್ ಅಂತೇನಿಲ್ಲ, ನಿಮೋನಿಯಾ ಎಲ್ಲರಲ್ಲೂ ಕಂಡು ಬರ್ಬೋದು. ಆದರೆ ಇದು ಸ್ವಲ್ಪ ಜಾಸ್ತಿ ತೊಂದರೆ ಮಾಡೋದು ಮಕ್ಕಳಲ್ಲಿ ಮತ್ತು 65 ವರ್ಷ ದಾಟಿದವರು ಅವ್ರ ಮೇಲೆ ಜಾಸ್ತಿ ತೊಂದರೆ ಮಾಡುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ? ಇಮ್ಯುನಿಟಿ ಪವರೇ ಕಡಿಮೆ ಇರಬೇಕಂತ ಏನಿಲ್ಲ, ಆದರೆ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ಕೆಲವೊಂದು ಟೈಮ್, ಅದನ್ನ ಕೆಲವೊಂದು ಟೈಮ್ ಅದ್ರಲಿಂದ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅದೇ ಸರ್, ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಅಥವಾ 60 ವರ್ಷ ಮೇಲ್ಪಟ್ಟವರಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ? ಜಾಸ್ತಿ ಅಂತಲ್ಲ, ಅವರಲ್ಲಿ ಸಿವಿಯರ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲಾ ವಯಸ್ಸಿನಲ್ಲೂ ಕಂಡು ಬರುತ್ತೆ ಇದು. ಆದರೆ ಚಿಕ್ಕ ಮಕ್ಕಳಲ್ಲಿ ದೊಡ್ಡವರಲ್ಲಿ ತೊಂದರೆ ಜಾಸ್ತಿ ಮಾಡುತ್ತೆ ಇದು. ಕಂಡು ಬಂದ್ರೆ ಅವರಲ್ಲಿ ತೊಂದರೆ ಜಾಸ್ತಿ ಮಾಡುತ್ತೆ, ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಏನಾದರೂ? ಕೆಲವೊಂದು ಜನಕ್ಕೆ ಕಾರಣ ಅಂತಂದ್ರೆ ಫಸ್ಟ್ ಇಮ್ಯುನಿಟಿ, ಚಿಕ್ಕ ಮಕ್ಕಳಲ್ಲಿ ಏನೋ ಪೂರ್ತಿ ಇಮ್ಯುನಿಟಿ ಡೆವಲಪ್ ಆಗಿರಲ್ಲ. 65 ವಯಸ್ಸಿನಲ್ಲಿ ಲಂಗ್ಸ್ ಏಜ್ ರಿಲೇಟೆಡ್ ಡಿಜನರೇಷನ್ ಅಂದ್ರೆ ಏಜ್ ರಿಲೇಟೆಡ್ ಚೇಂಜಸ್ ಆಗಿರುತ್ತೆ, ಆ ವಯಸ್ಸಲ್ಲಿ ಅದು ನಿಮೋನಿಯಾ ಆಗೋದು ಜಾಸ್ತಿ. ಈ ನಿಮೋನಿಯಾಕ್ಕೆ ಪ್ರಮುಖ ಲಕ್ಷಣಗಳು ಅಥವಾ ಲಕ್ಷಣಗಳು? ನಿಮೋನಿಯಾ ಕೆಮ್ಮು, ಕೆಮ್ಮಿನ ಜೊತೆ ಕಫ ಬರೋದು, ಕಫ ಜೊತೆಗೆ ಜ್ವರ ಬರೋದು, ಉಸಿರ ಜಾಸ್ತಿನೇ. ನಿಮೋನಿಯಾ ಭಾಳ ಇತ್ತಂತಂದ್ರೆ ತೊಂದರೆ ಆಗ್ಬೋದು, ಇದೆಲ್ಲ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು. ಒಂದ್ ಸ್ವಲ್ಪ ನೀರು ಸಿಗುತ್ತೆ. ಹಲೋ. ಹಾಂ, ಅದೇ ಕೆಮ್ಮು ಬರೋದು, ಕೆಮ್ಮಿಂದ ಕಫ ಬರೋದು, ಕಫ ಬಿಳಿಯಿಂದ ಹಸಿರಾಗೋದು, ಹಸಿರು ಹಳದಿ ಆಗೋದು, ಕೆಮ್ಮಿದ್ರೆ ಜ್ವರ ಬರೋದು, ಜಾಸ್ತಿ ನಿಮೋನಿಯಾ ಜಾಸ್ತಿನೇ ಆಗಿತ್ತಂತಂದರೆ ಉಸಿರಾಡಕ್ಕೆ ಪೂರ್ತಿ ತೊಂದರೆ ಆಗಿಬಿಟ್ಟು ನಾರ್ಮಲಾಗಿ ಉಸಿರಾಡ್ಲಿಕ್ಕೂ ಆಗೋದಿಲ್ಲ, ಆಕ್ಸಿಜನ್ ಬೇಕಾಗುತ್ತೆ. ಆಮೇಲೆ ಕೆಲವೊಂದು ಜನ ತುಂಬಾ ಜಾಸ್ತಿ ಇತ್ತಂತಂದರೆ ಪ್ರೆಗ್ನೆಂಟ್ ತಪ್ಪು ಹೋಗ್ಬೋದು, ಇದು ಸೆಪ್ಸಿಸ್ ಆಗಿ ಸೆಪ್ಟಿಕ್ ಶಾಕಿಗೂ ಹೋಗ್ಬೋದು, ICU ಅಡ್ಮಿಷನ್ ಬೇಕಾಗ್ಬೋದು, ಇಂಥವೆಲ್ಲ ಆಗುತ್ತೆ. ಅಂದ್ರೆ ನಿಮೋನಿಯಾದ ಪ್ರಮುಖ ಲಕ್ಷಣಗಳಂದ್ರೆ ಕಫ, ಒಂದೇ ಮೊದಲೇ ಕಫ, ಕೆಮ್ಮು, ಕಫ, ಜ್ವರ. ಅಂದ್ರೆ ಪ್ರಾಥಮಿಕ ಲಕ್ಷಣ ಅಂತಂದ್ ಯಾವ್ದು ಹೇಳ? ಕೆಮ್ಮನ್ನೇ ಪರಿಗಣಿಸಬಹುದಾ? ಪ್ರಾಥಮಿಕ ಲಕ್ಷಣ ಜ್ವರ, ಕೆಮ್ಮು, ಕಫ. ಅಂದ್ರೆ ಸಿವಿಯರಿಟಿಯಲ್ಲಿ ಯಾವ ಲಕ್ಷಣಗಳು ಕಂಡುಬರಬಹುದು ಸರ್? ಸಿವಿಯರಿಟಿಯಲ್ಲಿ ಸಿವಿಯರ್ ಆದಂಗೆ ಉಸಿರಾಡ್ಲಿಕ್ಕೆ ತೊಂದರೆ ಜಾಸ್ತಿ ಆಗುತ್ತೆ. ನಿಮ್ಮ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಶ್ವಾಸಕೋಶ ಇರೋದು ಆಕ್ಸಿಜನ್ನ ಒಳಗೆ ತಗೊಳ್ಳೋದಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡೋದಕ್ಕೆ. ಆದರೆ ಆ ಶ್ವಾಸಕೋಶನೇ ಇನ್ಫೆಕ್ಷನ್ ಆದಾಗ ಅದರದ ಪ್ರಮುಖ ಕಾರ್ಯ ಇರೋದೇ ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡೋದು, ಅದೇ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ದೇಹಕ್ಕೆ ಆಕ್ಸಿಜನ್ ಬೇಕೇ ಬೇಕು. ಆ ಕೆಲಸ ಆಗದೆ ಇರೋದ್ರಿಂದ ಮನುಷ್ಯನಿಗೆ ಆಕ್ಸಿಜನ್ ಕಮ್ಮಿ ಆಗಿಬಿಟ್ಟು ಪೇಷಂಟ್ ಸೀರಿಯಸ್ ಆಗ್ಬೋದು. ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ ಸೀರಿಯಸ್ ಆಗ್ಬೋದು ಮನುಷ್ಯ. ಅಂದ್ರೆ ಆಕ್ಸಿಜನ್ ಬೇಕಾಗ್ಬೋದು. ಹೌದು, ಔಟ್ಪುಟ್ ಇಂದ ಹೊರಗಡೆಯಿಂದ ಆಕ್ಸಿಜನ್ ಬೇಕಾಗ್ಬೋದು. ಈ ನಿಮೋನಿಯ ಲಕ್ಷಣಗಳು ಸಿವಿಯರ್ ಇರ್ಬೋದು ಅಥವಾ ಪ್ರಾಥಮಿಕ ಲಕ್ಷಣಗಳು ಇರ್ಬೋದು, ಇದ್ರ ಕೂಡಲೇ ಏನ್ ಮಾಡ್ಬೇಕು ಸರ್? ಆ ಥರ ಏನಾದ್ರೆ ಕೆಮ್ಮು, ಕಫ, ಜ್ವರ ಬರೋದು ಅಥವಾ ಉಸಿರಾಡ್ಲಿಕ್ಕೆ ತೊಂದರೆ ಆದರೆ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಅವರು ಒಂದು ಎದೆಯ ಚೆಸ್ಟ್ ಎಕ್ಸ್ರೇ, ಎದೆಯ ಎಕ್ಸ್ರೇ ಮಾಡಿ ಫೋಟೋ ಮಾಡಿ ನೋಡ್ತಾರೆ. ಅದರಲ್ಲಿ ಏನೂ ಆ ಥರದ ನಿಮೋನಿಯಾದ ಲಕ್ಷಣಗಳು ಎಕ್ಸ್ರೇದಲ್ಲಿ ಕಂಡು ಬರಲಿಲ್ಲ ಅಂತಂದರೆ, ಅಥವಾ ಸ್ಟೆತ್ ಇಟ್ಟು ನೋಡಿದಾಗ ವೈದ್ಯರು ಪರೀಕ್ಷೆ ಮಾಡಿದಾಗ ಅವರಿಗೆ ನಿಮೋನಿಯಾ ಲಕ್ಷಣ ಏನ್ರೇ ಅನಿಸ್ತು ಅಂತಂದರೆ ಅದ್ರ ತಕ್ಕಂತೆ ಅವರು ಟ್ರೀಟ್ಮೆಂಟ್ ಬರೀತಾರೆ. ಇದರಲ್ಲಿ ನಾವು ನಿಮೋನಿಯಾದಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಕೇಸಸ್ ಅಂತ ಹೇಳ್ತೀವಿ. ಮೈಲ್ಡ್ ಕೇಸಸ್ಗೆ ಮಾತ್ರೆಗಳಿಂದನೇ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಮಾಡ್ರೇಟ್ ಕೇಸಸ್ಸಲ್ಲಿ ಅವರಿಗೆ ಜನರಲ್ ವಾರ್ಡ್ಗೆ ಅಡ್ಮಿಟ್ ಮಾಡ್ತೀವಿ. ಸಿವಿಯರ್ ಕೇಸಸ್ಸಲ್ಲಿ ICU ಬೇಕಾಗುತ್ತೆ. ICU ಬೇಕಾಗುತ್ತೆ, ಆಮೇಲೆ ಇಂಜೆಕ್ಷನ್ಗಳೆಲ್ಲ, ಆಂಟಿಬಯೋಟಿಕ್ ಇಂಜೆಕ್ಷನ್ನು, ಆಮೇಲೆ ಉಸಿರಾಡಲಿಕ್ಕೆ ನೆಬಲೈಷನ್ನು ಅದೆಲ್ಲ ಕೊಡಬೇಕಾಗುತ್ತೆ. ನೀವು ಇವಾಗ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ಚೆಸ್ಟ್ ಎಕ್ಸ್ರೇನ ಮಾಡ್ತಾ ಇದ್ರು, ಮಾಡಿಬಿಟ್ಟು ಸ್ಕೋರ್ ಕೊಡ್ತಾ ಇದ್ರು. ಈ ಕೋವಿಡ್ಗೂ ಮತ್ತೆ ಈ ನಿಮೋನಿಯಾಗೂ ಏನ್ ರಿಲೇಟೆಡ್ ಸರ್? ಅಂದ್ರೆ ಕೋವಿಡ್ ಒಂದು ವೈರಸ್ ಇಂದ ಆಗುತ್ತೆ. ಕೋವಿಡ್ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಮಾಡೋದನ್ನ ಅದನ್ನ COVID-19 ನಿಮೋನಿಯಾ ಅಂತ ಕರಿತೀವಿ. ಆದರೆ ನಿಮೋನಿಯಾಗೆ ಕಾರಣಗಳು ತುಂಬಾ ಕಾರಣಗಳಿದೆ. ಬ್ಯಾಕ್ಟೀರಿಯಾಗಳಿದೆ, ವೈರಸ್ಗಳಿದೆ, ಸ್ಟ್ರೆಪ್ಟೋಕಾಕಸ್, ಸ್ಟೆಫಿಲೋಕಾಕಸ್, ಕ್ಲೆಬ್ಸಿಯೆಲ್ಲಾ ಎಲ್ಲ ತುಂಬಾ ಕಾರಣಗಳಿವೆ. ಸೊ ಕೋವಿಡ್ ಅದರ ನಿಮೋನಿಯಾ ಮಾಡೋ ಅಂತ ಒಂದು ಕಾರಣ ಅಷ್ಟೇ. ಆಮೇಲೆ ನಿಮ್ದು ಎರಡನೇ ಪ್ರಶ್ನೆ, ಅದು ಸಿವಿಯಾರಿಟಿ ಏನಿದೆಯಲ್ಲ, ಅದು CT ಸ್ಕ್ಯಾನ್ ಅಲ್ಲಿ ಹೇಳ್ತಾರೆ. ಎಕ್ಸ್ರೇದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೋದು. CT ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು. ಅದರಲ್ಲಿ ಎರಡು ಥರದ ಸ್ಕೋರಿಂಗ್ ಇದೆ, ಒಂದು ಕೊರಾಯ್ಡ್ ಸ್ಕೋರಿಂಗು, ಇನ್ನೊಂದು CT ಸಿವಿಯರಿಟಿ ಸ್ಕೋರಿಂಗ್ ಅಂತ. ಕೊರಾಯ್ಡ್ ಸ್ಕೋರಿಂಗ್ 1-6 ಇರುತ್ತೆ. ಅಂದ್ರೆ ಇದು ನಾರ್ಮಲ್ ಮನುಷ್ಯ ಅಲ್ಲ, ನಾರ್ಮಲ್ ಮನುಷ್ಯ ಅಲ್ಲ. ಸಿವಿಯರಿಟಿ 1-6 ಪಾಯಿಂಟ್ಸ್ ಕೊಡ್ತಾರೆ. 1 ಅಂತಂದ್ರೆ ಕೋವಿಡ್ ಅಲ್ವೇ ಅಲ್ಲ, 6 ಅಂತಂದ್ರೆ ಕೋವಿಡ್ ಪಾಸಿಟಿವ್. ಸೊ ನಂಬರ್ ಜಾಸ್ತಿ ಆದಂಗೆ ಕೋವಿಡ್ ಇರೋದು ಚಾನ್ಸಸ್ ಜಾಸ್ತಿ. ಆಮೇಲೆ ಎರಡನೇದು CT ಸಿವಿಯರಿಟಿ ಇಂಡೆಕ್ಸ್ ಅಂತ. CT ಸಿವಿಯರಿಟಿ ಸ್ಕೋರ್ 25. ಶ್ವಾಸಕೋಶದಲ್ಲಿ 5 ಭಾಗಗಳಿರುತ್ತೆ, ಬಲಗಡೆಯಲ್ಲಿ 3, ಎಡಗಡೆಯಲ್ಲಿ 2. ಪ್ರತಿಯೊಂದು ಭಾಗಕ್ಕೂ 5-5 ಪಾಯಿಂಟ್ ಸ್ಕೋರಿಂಗ್ ಕೊಡ್ತಾರೆ. 1 ಪಾಯಿಂಟ್ ಅಂತಂದ್ರೆ ಒಂದು ಭಾಗದ 20% ಇನ್ವಾಲ್ವ್ಮೆಂಟ್. ಅಂದ್ರೆ ಒಂದು ಭಾಗದಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ 5 ಕೊಡ್ಬೋದು ನಾವು. ಸೊ 20% ಇನ್ವಾಲ್ವ್ಮೆಂಟ್ ಇದ್ರೆ 1, 40% ಇದ್ರೆ 2. ಆ ತರ 5 ಲೋಬ್ಗಳು ಅಂದ್ರೆ 5 ಭಾಗಗಳು ಇರುತ್ತಲ್ಲ, ಅದಕ್ಕೆ ಎಲ್ಲ ಕಂಬೈನ್ಡ್ ಸ್ಕೋರಿಂಗ್ 25. ಅಂದ್ರೆ ಇದರಲ್ಲಿ ನಾರ್ಮಲ್ ಮನುಷ್ಯನ್ ಚೆಸ್ಟ್ ಎಕ್ಸ್ರೇ ಹೆಂಗಿರ್ಬೇಕು ಸರ್? ನಾರ್ಮಲ್ ಮನುಷ್ಯನಲ್ಲಿ ಕೊರಾಯ್ಡ್ಸ್ 0 ಇರುತ್ತೆ, CT ಸಿವಿಯರಿಟಿ 0 ಇರುತ್ತೆ. ನಾರ್ಮಲ್ ಇದೆ, ನಾರ್ಮಲ್. ಈ ಕೋವಿಡ್ ಮತ್ತೆ ಈ ನಿಮೋನಿಯಾ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ನಿಮೋನಿಯಾಗೆ ಒಂದು ಕಾರಣ ಕೋವಿಡ್, ಆದ್ರೆ ಕೋವಿಡ್ ನಿಮೋನಿಯಾ ಅಂತ ಅಲ್ಲ. ಓಕೆ ಸರ್. ಈ ನಿಮೋನಿಯಾ ಲಕ್ಷಣಗಳನ್ನ ಹೇಳಿದ್ರಿ, ಮತ್ತೆ ಇದಕ್ಕೆ ಏನು ಈ ನಿಮೋನಿಯಾ ಲಕ್ಷಣ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಈ ನಿಮೋನಿಯಾ ವಾಸಿ ಮಾಡ್ಬೋದಾ? ನಿಮೋನಿಯಾ ಜಲ್ದಿ ಪೇಷಂಟ್ ಆಸ್ಪತ್ರೆಗೆ ಬೇಗ ಬಂದ್ರೆ ವಾಸಿ ಮಾಡ್ಬೋದು, ಪೂರ್ತಿ ವಾಸಿ ಮಾಡ್ಬೋದು. ಲೇಟ್ ಕೇಸಸ್ ಅಲ್ಲಿ ಶ್ವಾಸಕೋಶದ ಆಲ್ಮೋಸ್ಟ್ ಪೂರ್ತಿ ಭಾಗನೇ ನಿಮೋನಿಯಾ ಆಗಿತ್ತು ಅಂತಂದ್ರೆ ಅಂಥವರಲ್ಲಿನೂ ವಾಸಿ ಮಾಡ್ಬೋದು. ಆದರೆ ಅವ್ರು ಟೈಮ್ ತಗೊಳುತ್ತೆ. ಆದರೆ ಕೆಲವೊಂದು ಜನಕ್ಕೆ ಇದು ಸ್ವಲ್ಪ ಫೇಟಲ್ ಅಂತಂದ್ರೆ ಅಪಾಯಕಾರಿ, ಜೀವಕ್ಕೆ ಅಪಾಯಕಾರಿ. ಅಂದ್ರೆ ಸರಿಯಾದ ಸಂದರ್ಭಕ್ಕೆ ಆಸ್ಪತ್ರೆಗೆ ಬಂದ್ರೆ ವಾಸಿ ಮಾಡ್ಬೋದು. ತುಂಬಾ ಸಿವಿಯರ್ ಆಗಿ ಅಥವಾ ಕೊನೆ ಹಂತದಲ್ಲಿ ಬಂದ್ರೆ ವಾಸಿ ಮಾಡಕ್ಕಾಗಲ್ಲ. ಈ ನಿಮೋನಿಯಾ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಅಥವಾ 60 ವರ್ಷದಲ್ಲಿ ಜಾಸ್ತಿ ಸಿವಿಯರಿಟಿ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲರಲ್ಲೂ ಕಂಡು ಬರಬಹುದು ಸಿವಿಯರಿಟಿ ಇವರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಆದ್ರೆ ಈ 65 ವರ್ಷ ಮೇಲ್ಪಟ್ಟವರಲ್ಲಿ ಇದರ ದಟ್ಟತೆ ಹೆಂಗಿರುತ್ತೆ ಸರ್? ಇದು ದಟ್ಟತೆ ಅಂದ್ರೆ ಇದರ ಎಫೆಕ್ಟಿವ್ ಎಫೆಕ್ಟ್ ಅಂದ್ರೆ, ಯೂಶಲಿ ನಾವು ಒಂದು ಕರ್ಬ್ ಸ್ಕೋರಿಂಗ್ ಅಂತ, ಕರ್ಬ್ 65 ಸ್ಕೋರಿಂಗ್ ಅಂತ ಇರುತ್ತೆ. ಅದರಲ್ಲಿ ಆ ಸ್ಕೋರಿಂಗ್ ಅಲ್ಲಿ ನಾವು ಯೂಶ್ವಲಿ 65 ವರ್ಷದ ಮೇಲ್ಪಟ್ಟವರಿಗೆ ನಿಮೋನಿಯಾ ಇದ್ರೆ ನಾವು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಬೇಕು, ಬಹಳ ಕೇರ್ಫುಲ್ ಇರಬೇಕು ಅವರಲ್ಲಿ. ಯಾಕಂದ್ರೆ ಏಜ್ ರಿಲೇಟೆಡ್ ಇರುತ್ತೆ, ಆಮೇಲೆ ಆ ವಯಸ್ಸಿಗೆ ಕೆಲವೊಂದು ಇನ್ಫೆಕ್ಷನ್ಗಳು ಕೆಲವೊಂದು ಜನಕ್ಕೆ ತಡ್ಕೊಳಿಕ್ ಆಗೋದಿಲ್ಲ. ಸೊ ಅಂಥವರಲ್ಲಿ ಸಿವಿಯರಿಟಿ ಜಾಸ್ತಿ ಇರೋದ್ರಿಂದ ಅವರಿಗೆ ಟ್ರೀಟ್ಮೆಂಟು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡೀಟೇಲ್ ಆಗಿ ಕೊಡಬೇಕಾಗುತ್ತೆ. ಈ ಇಳಿ ವಯಸ್ಸಿನ 65 ವರ್ಷ ಮೇಲ್ಪಟ್ಟವರಲ್ಲಿ ಈ ರೀತಿ ಲಕ್ಷಣಗಳು ಇರ್ತವೆ ಅಂತ ಹೇಳಿದ್ರೆ ಸರ್, ಇವಾಗ ಈ ನಿಮೋನಿಯಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದ ಅಂತ ಹೇಳ್ತಾ ಇದ್ದಿರ್ತಾವು. ನೆಗಡಿ ಬಂದಿರುತ್ತೆ ಸರ್, ಇವಾಗ ನೆಗಡಿ ಬಂದಾಗ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಕಫ ಈ ತರ ಬರ್ತಿರುತ್ತೆ. ಈ ನೆಗಡಿಗೂ ಕಫ ಈ ನಿಮೋನಿಯಾಕ್ಕೂ ರಿಲೇಟೆಡ್ ಏನಾದರೂ? ನೆಗಡಿಗೆ ಅಂತ ಪರ್ಸ್ನಲಿ ಅಂತ ಆ ಥರ ಏನಿಲ್ಲ. ಕೆಲವೊಂದು ಜನಕ್ಕೆ ನೆಗಡಿ ಬಂದು ಆಮೇಲೆ ಕೆಲವೊಂದು ಜನಕ್ಕೆ ಕೆಮ್ಮು ಸ್ಟಾರ್ಟ್ ಆಗಿ ಕೆಮ್ಮು ಮೊದಲು ಒಣ ಕೆಮ್ಮು ಇದ್ಬಿಟ್ಟು ಆಮೇಲೆ ಕಫ ಬರೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ಏನಂತಂದ್ರೆ ಮೂಗಿನ ಇನ್ಫೆಕ್ಷನ್ನು ಗಂಟ್ಲದ ಇನ್ಫೆಕ್ಷನ್ನು ಅದು ಶ್ವಾಸಕೋಶಕ್ಕೆ ಹೋಗಿದೆ ಅಂತ ಅರ್ಥ. ಸೊ ಅವಾಗ ಅವ್ರಿಗೂ ಸಹ ಎಕ್ಸ್ರೇ ಮಾಡಿಸಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಇದು ಮಾಡಬೇಕು. ಅಂದ್ರೆ ನಿಮೋನಿಯಾ ನೆಗಡಿಯಿಂದ ಸ್ಟಾರ್ಟ್ ಆಗಿ ಬರ್ಬೋದು, ನೆಗಡಿಯಿಂದ ಗಂಟ್ಲು ಕಟ್ಟಿ ಆ ನಂತರ ಅದು ಶ್ವಾಸಕೋಶಕ್ಕೆ ಹೋಗಿ ಅದೇ ನಿಮೋನಿಯಾ ಆಗ್ಬೋದು. ಅಂದ್ರೆ ನೆಗಡಿ ತುಂಬಾ ದಿನಗಳವರೆಗೆ ಇದ್ರು ಕೂಡ ಅದು ನಿಮೋನಿಯಾ ಅಂತ ಪರಿಗಣಿಸಬಹುದಾ? ಅಲರ್ಜಿ ನೆಗಡಿ ಇತ್ತಂತಂದ್ರೆ ಅದರ್ಲಿಂತ ಯೂಶಲಿ ನಿಮೋನಿಯಾ ಆಗೋ ಚಾನ್ಸಸ್ ಕಮ್ಮಿ. ಆದ್ರೆ ಇನ್ಫೆಕ್ಷನ್ ಲಿಂತ ಆಗಿರೋ ವೈರಸ್ ಇನ್ಫೆಕ್ಷನ್ ಲಿಂತ ಆಗಿರುವಂತ ನೆಗಡಿಗಳು ಅದರ್ಲಿಂತ, ಯಾಕಂದ್ರೆ ಅಲರ್ಜಿ ಇರೋ ನೆಗಡಿ ಜನ ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅವರಿಗೆ ಅಲರ್ಜಿ ಇದ್ದ ನೆಗಡಿ ಇದ್ದೇ ಇರುತ್ತೆ, ಯಾವಾಗ್ಲೂ ಮೂಗು ಸೋರ್ತಾ ಇರುತ್ತೆ, ಸೀನ್ ಬರ್ತಾ ಇರುತ್ತೆ. ಅಂಥವ್ರಲ್ಲಿನೂ ನಿಮೋನಿಯಾ ಬರೋ ಚಾನ್ಸಸ್ ಸಾಮಾನ್ಯ ಜನಕ್ಕಿಂತ ಏನು ಜಾಸ್ತಿ ಏನಂತೇನು ಆ ಥರ ಏನಿಲ್ಲ. ಅಂದ್ರೆ ಇವಾಗ ತುಂಬಾ ಜನಕ್ಕೆ ನೆಗಡಿ ಅಲರ್ಜಿ ಇರುತ್ತೆ, ಧೂಳಿಂದ ಬೆಳಿಗ್ಗೆ ಎದ್ದ ಕೂಡಲೆ ತುಂಬಾ ಸೀನ್ತಾ ಇರ್ತಾರೆ, ಇಂಥವ್ರಿಗೆ ನಿಮೋನಿಯಾ ಜಲ್ದಿ ಅಟ್ಯಾಕ್ ಆಗ್ಬೋದು? ಆ ಥರ ಏನಿಲ್ಲ, ಆ ಥರ ಏನಿಲ್ಲ, ಕಾಮನ್. ಈ ನಿಮೋನಿಯಾ ಇಳಿ ವಯಸ್ಸಿನಲ್ಲಿ ಈ ತರ ಪರಿಣಾಮ ಬೀರ ಮಾರ್ಟಾಲಿಟಿ ಅಂದ್ರೆ ಮಕ್ಕಳ ರೋಗದಿಂದ ಸಾಯುವಂತ ಇದರಲ್ಲಿ ನಿಮೋನಿಯಾ ಅದರ ಅಂದ್ರೆ ಅಕ್ಯೂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾರಣ. ಅಂದ್ರೆ ವಾಂತಿ ಬೇದಿ ಬಿಟ್ಟು ನೆಕ್ಸ್ಟ್ ಮಕ್ಕಳು ಸಾಯೋದು ಕೆಲವೊಂದು ದೇಶಗಳಲ್ಲಿ ತುಂಬಾ ತೊಂದರೆಯಿಂದ ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಸಾಯೋಕ್ಕೆ ಕಾರಣ ಶ್ವಾಸಕೋಶದ ನಿಮೋನಿಯಾನೆ. ಈ ನಿಮೋನಿಯಾ ಮಕ್ಕಳು ಈ ನಿಮೋನಿಯಾದಿಂದ ಮಕ್ಕಳು ಸಾವು ಕೂಡ ಸಂಭವಿಸಬಹುದು ಅಂತ ಹೇಳ್ತಾರೆ. ಹೌದು, ಈ ನಿಮೋನಿಯಾಕ್ಕೆ ಪರ್ಟಿಕ್ಯುಲರ್ ಲಸಿಕೆಗಳು ಇದೆ, ಲಸಿಕೆಗಳಿದೆ. ನಿಮೋನಿಯಾಗೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಇದೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಇದೆ. ಅದೆಲ್ಲ ಆಲ್ರೆಡಿ ಈಗ ನಮ್ಮ ಲಸಿಕಾ ಪ್ರೋಗ್ರಾಮ್ನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಗೌರ್ಮೆಂಟ್ ಲಸಿಕಾ ಕಾರ್ಯಕ್ರಮದಲ್ಲಿ ಅದು ಆಲ್ರೆಡಿ ಇಂಪ್ಲಿಮೆಂಟೆಡ್ ಇದೆ. ಅದ್ರ ಜೊತೆಗೆ ಈಗ ಸರ್ ಇವಾಗ ಒಂದು ಕಾಲ್ ಇದೆ, ಕಾಲ್ ತಗೊಳ್ಳೋಣ, ಅವ್ರೇನು ಕ್ವಶನ್ ಕೇಳ್ತಾರೆ ನೋಡೋಣ ಸರ್. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ. ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಾಹುಬಲಿ ಪರಮ ಅಂತ. ಬಾಹುಬಲಿ ಅವರು ಎಲ್ಲಿಂದ ಸರ್? ಜಮಖಂಡಿ ತಾಲೂಕು ಕಾಲುಗುರ್ತಿಂದ. ಜಮಖಂಡಿಯಿಂದ ಕರೆ ಮಾಡ್ತಾ ಇದ್ದಾರೆ ಸರ್. ಇದು ಇವಾಗ ನಾವು ನಿಮೋನಿಯಾ ಬಗ್ಗೆ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಮಾತಾಡ್ತಾ ಇದ್ದಾರೆ. ನಿಮೋನಿಯಾ ಬಗ್ಗೆ ನಿಮ್ಗೆ ಏನಾದರೂ ಸಂದೇಹ ಪ್ರಶ್ನೆಗಳಿದ್ರೆ ಡಾಕ್ಟರ್ ನೇರವಾಗಿ ಕೇಳ್ಬೋದು ತಾವು. ಮಾತಾಡಿ ಸರ್, ಕೇಳಿ. ಹಲೋ. ಹಾ ಹೇಳಿ. ನಮಸ್ಕಾರ. ನಮಸ್ಕಾರ. ನಮಗೆ ಕಫ ಆಗ್ತದೆ. ಏನ್ರಿ? ಕಫ ಆಗತ್ರಿ. ಕಫ ಆಗ್ತದ್ರಿ ಅವ್ರಿಗೆ. ಅದೇ, ನಿಮ್ಗೆ ಎಷ್ಟು ವಯಸ್ಸು ಈಗ? 27. 27. ಕಫ ಅಂದ್ರ ಏನು? ಕಫ ಅಂದ್ರೆ ಏನಾಗ್ತದ? ಒಮ್ಮೆ. ಹಲೋ. ಕಫ ಆಗತ್ರಿ. ಅಲ್ಲ, ಹೊರಗ್ ಬರ್ತದ ಏನು? ಬರೇ ಒಳಗ್ ಇದ್ದಂಗ ಅನಿಸ್ತದ. ಒಳಗ್ ಇದ್ದಂಗ ಅನಿಸ್ತದೆ. ಹೊರಗ್ ಬರೋದಿಲ್ಲ ಕಫ? ಇಲ್ರಿ. ಆ ಕಫ ಬಂದಂಗ ಅನ್ಸಿದಾಗ ಉಸಿರಾಡಿದ್ರೆ ಸ್ವಯಂ ಸ್ವಯಂ ಆ ತರ ಏನ್ರಿ ಅನಿಸ್ತದೇನು? ಉಸಿರಾಟದ ಸೌಂಡ್ ಏನಾದ್ರೂ ಬರುತ್ತೆ ಅಂತ ಕೇಳ್ತಿದ್ದಾರೆ. ಬರಂಗಿಲ್ಲ. ಬರೀ ಕಫ ಇದ್ದಂಗ ಅನಿಸ್ತದ, ಬಟ್ ಕಫ ಹೊರಗ್ ಬರಂಗಿಲ್ಲ. ಮತ್ತ ಇದ್ರ ಜೊತೆ ಜ್ವರ ಏನ್ರಿ ಬರ್ತಾವ? ಇಲ್ರಿ. ಜ್ವರ ಏನಿಲ್ಲ. ಏನಿಲ್ಲ. ಮತ್ತ ಇದು ಯಾವಾಗ ತೊಂದರೆ ಮಾಡ್ತದ? ಮುಂಜಾಳೆ, ಮಧ್ಯಾಹ್ನ, ಸಂಜೆಗೆ, ರಾತ್ರಿ? ಯಾವಾಗ ಯಾವಾಗ್ರ ಇರ್ತದ? ಇದೇನ್ ನಿಮೋನಿಯಾ ಅಂತ ಅನ್ಸ್ಲಿಕತ್ತಿಲ್ರಿ. ನಿಮೋನಿಯಾ ತರ ಏನ್ ಅನ್ಸ್ಲಿಕತ್ತಿಲ್ಲ. ಕಫ ಅಂತಂದ್ರೆ ಎಲ್ಲ ನಿಮೋನಿಯಾನೇ ಅಲ್ಲ. ಯಾವಾಗ ಅದೇ ಯಾವಾಗ ಅಷ್ಟೇ ಬಂದ್ರೆ ಏನ್ ತೊಂದ್ರೆ ಇಲ್ಲ. ಬಂದು ಅದ್ರ ಟೆಸ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೀವು ಎಕ್ಸ್ರೇ ಒಂದು ಮಾಡಿ. ಬರಬಾರ್ದಂಗಂತಂದ್ರೆ ಕಫ ಬರಬಾರ್ದಂತಂದ್ರೆ ಹಂಗೇನು ಇರಂಗಿಲ್ಲ. ಬಟ್ ಧೂಳಿಗೆ ಹೋದರೆ ಮಾಸ್ಕ್ ಹಾಕ್ಕೊಳ್ಳೋದು, ಆಮೇಲೆ ಮನೆಯಲ್ಲಿ ಏನರ ಕ್ಲೀನ್ ಮಾಡ್ತಾ ಇದ್ರೆ ಮಾಸ್ಕ್ ಹಾಕ್ಕೊಳ್ಳೋದು, ಆಮೇಲೆ ಪಿತ್ ಆಗುವಂಥ ಪದಾರ್ಥಗಳು ಕಮ್ಮಿ ತಿನ್ನಬೇಕು, ಆ ಥರ ಇತ್ತಂತಂದ್ರೆ ಇದೆಲ್ಲ ಕಮ್ಮಿ ಆಗುತ್ತೆ. ಬಿಸಿನೀರು ಉಗ ಬೇರೆ ತಗೋಬಹುದು ನೀವು, ಬಿಸಿನೀರು ಉಗ ತಗೋಬಹುದು. ಹಾ ತಗೋಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಸರ್, ಇವಾಗ ನೀವು ಈ ಕಾಲ್ಕಿನ ಮುಂಚೆ ಮಕ್ಕಳಲ್ಲಿ ನಿಮೋನಿಯಾ ಹೆಂಗೆ ಎಫೆಕ್ಟ್ ಮಾಡ್ತಾ ಅಂತ ಮಾತಾಡ್ತಾ ಇದ್ವಿ, ಜೊತೆಗೆ ಅದರ ಲಸಿಕೆಗಳ ಬಗ್ಗೆ ಕೂಡ ತಿಳಿಸ್ತಾ ಇದ್ರಿ, ಅದನ್ನು ಮುಂದುವರಿಸ್ಬೋದಾ? ಆಲ್ರೆಡಿ ಮಕ್ಕಳಲ್ಲಿ ಲಸಿಕಾ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಹೆಪಟೈಟ್ ಏನಂತಾರೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಆಲ್ರೆಡಿ ಇದೆ. ಅದರ ಜೊತೆಗೆ ಹೋದ ವಾರನೇ ನಮ್ಮ ರಾಜ್ಯ ಸರ್ಕಾರ ಕೂಡ ಮಕ್ಕಳಲ್ಲಿ ನಿಮೋಕಾಕಲ್ ವ್ಯಾಕ್ಸಿನ್ ಅಂದರೆ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಬ್ಯಾಕ್ಟೀರಿಯಲಿಂದ ಆಗುವಂಥ ನಿಮೋನಿಯಾಕ್ ಸಹ ನಮ್ಮ ಕರ್ನಾಟಕದಲ್ಲಿ ಆ ವ್ಯಾಕ್ಸಿನ್ ಕೊಡಲಿಕ್ಕೆ ಪ್ರಾರಂಭಿಸಿದ್ದಾರೆ, ಹೋದ ವಾರನೇ ಪ್ರಾರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ದೊಡ್ಡವರಲ್ಲಿ 65 ವರ್ಷನವ್ರನ್ನೂ ಸಹ ಈಗ ವ್ಯಾಕ್ಸಿನ್ಗಳು ಬಂದಿದೆ, ಸೇಮ್ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಇದೆ, ಅದರ ಜೊತೆಗೆ ಇನ್ಫ್ಲೂಯೆನ್ಸಾ ವೈರಸ್ ವ್ಯಾಕ್ಸಿನ್ ಇದೆ, ಅಂದರೆ ಹಂದಿ ಜ್ವರ ಅಂತೀವಲ್ಲ ಅದರಿಂದನೂ ನಿಮೋನಿಯಾ ಅಂತ ಕೋವಿಡ್ ಬರಬಾರ್ದಂತ ಕೋವಿಡ್ ವ್ಯಾಕ್ಸಿನ್ ಸಹ ಗೌರ್ಮೆಂಟ್ ಉಚಿತವಾಗಿ ಕೊಡ್ತಾ ಇದೆ. ಇದನ್ನೆಲ್ಲ ಇದು ಮಾಡ್ಕೋಬೇಕು. ಆಮೇಲೆ ವ್ಯಾಕ್ಸಿನ್ 100% ಹೆಲ್ಪ್ ಆಗುತ್ತೆ, ಆ ಸಿವಿಯರಿಟಿನೂ ಕಮ್ಮಿ ಆಗುತ್ತೆ. ಈ ಮಕ್ಕಳಲ್ಲಿ ನಿಮೋಕೋಕಿಲ್ ಅಂತ ಹೇಳಿ ಹೇಳ್ತಾ ಇದ್ರಿ ಸರ್, ಅದು ಅದೇನು ಉಚಿತವಾಗಿ ಹಾಕ್ತಾರೋ ಅಥವಾ ಅದಕ್ಕೇನಾದರೂ ದುಡ್ಡು ಏನಾದರೂ? ಇಲ್ಲಿವರೆಗೂ ಅದು ಗೌರ್ಮೆಂಟಿನ ಲಸಿಕಾ ಕಾರ್ಯಕ್ರಮದೊಳಗೆ ಇರಲಿಲ್ಲ, ಬಟ್ ಹೋದ ವಾರದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ, ಅದು ಗೌರ್ಮೆಂಟ್ನವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಷ್ಟು ಮಕ್ಕಳಿಗೆ ಯಾವ ಏಜ್ನಲ್ಲಿ ಹಾಕ್ತಾರೆ ಸರ್ ಅದು? ಅದು ಮಕ್ಕಳಲ್ಲಿ ಮೊದಲಿನ 1 ವರ್ಷನಲ್ಲೂ ಹಾಕ್ಬೋದು, 2 ವರ್ಷ ಹಾಕ್ಬೋದು. ಅದಕ್ಕೆ ಇಂತಿಷ್ಟು ಪೀರಿಯಡ್ ಅಂತ ಏನಿಲ್ಲ, ಅಂದ್ರೆ ಇವಾಗ ಈ ನಿಮೋನಿಯಾದಿಂದ ಬಳಲ್ತಿರುವ ಮಕ್ಕಳಿಗೆ ಕೂಡ ಹಾಕ್ಬೋದು ಅದನ್ನ? ಇಲ್ಲ ಇಲ್ಲ, ನಿಮೋನಿಯಾದಿಂದ ಬಳಲ್ತಾ ಇರೋ ಮಕ್ಕಳಿಗೆ ಯಾವ ಲಸಿಕೆಗಳನ್ನು ಹೆಲ್ಪ್ ಆಗೋದಿಲ್ಲ. ಅವ್ರು ಆರಾಮಾದ್ಮೇಲೆ ನೆಕ್ಸ್ಟ್ ಟೈಮ್ ಆಗಬಾರ್ದು ಅಂತ ಅನ್ಕೊಂಡು ಕೊಡೋದು ಅಷ್ಟೇ. ಆಲ್ರೆಡಿ ನಿಮೋನಿಯಿಂದ ಬಳಲ್ತಾ ಇರೋರಿಗೆ ಟ್ರೀಟ್ಮೆಂಟ್ ಬೇರೆನೇ ಇದೆ, ಆಂಟಿಬಯೋಟಿಕ್ ಎಲ್ಲ ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ನಿಮೋಕೋಕಿಲ್ ಇದು ಒಂದೇ ಇದೆಯಾ ಸರ್, ಮತ್ತೆ ಬೇರೆ ಲಸಿಕೆಗಳು ಏನಾದರೂ ಇದಾವ? ಅದೇ ಹೇಳಿದ್ನಲ್ಲ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಬಿ ವ್ಯಾಕ್ಸಿನ್ ಅದನ್ನು ಇದೆ, ಆಮೇಲೆ ಇನ್ಫ್ಲೂಯೆನ್ಸಾ ವೈರಲ್ ವ್ಯಾಕ್ಸಿನ್ ಇದೆ, ಅದೆಲ್ಲ ಇದೆ. ಸರ್, ಇನ್ನೊಂದು ಕರೆ ಇದೆ, ಕರೆ ತಗೊಳ್ಳೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ. ಹಲೋ ಸರ್, ತಾವು ಇವಾಗ ಲಸಿಕೆಗಳ ಬಗ್ಗೆ ತಿಳಿಸ್ತಾ ಇದ್ರಿ ಮಕ್ಕಳಲ್ಲಿ ನಿಮೋಕೋಕಿಲ್ ಅಂತ. ಇನ್ನೊಂದು ಲಸಿಕೆ ಅಂದ್ರೆ BCG ವ್ಯಾಕ್ಸಿನೇಷನ್. ನಮ್ಮ ಇಂಡಿಯಾದಲ್ಲಿ BCG ವ್ಯಾಕ್ಸಿನೇಷನ್ ಕೊಡ್ತೀವಿ. BCG TBಯಿಂದ ಆಗಬಾರ್ದು, ನಿಮೋನಿಯಾ ಆಗಬಾರ್ದು ಅಂತಾನು ಕೊಡ್ತಾ ಇದೀವಿ ನಾವು, ಅದನ್ನು ಕೊಡ್ತೀವಿ. ವಯಸ್ಕರಲ್ಲೂ ಕೂಡ ಲಸಿಕೆ ಹಾಕಿಸ್ತಿದ್ದಾರೆ ಅಂತ ಹೇಳಿದ್ರಿ ಸರ್, ವಯಸ್ಕರಲ್ಲೂ ಕೂಡ ಇದೇ ಲಸಿಕೆ ಹಾಕ್ತಾರ ಅಥವಾ ಬೇರೆ ಬೇರೆ? ಇಲ್ಲ, ವಯಸ್ಸಿಕರಲ್ಲಿ ಅವ್ರ ಲಸಿಕೆಗಳು ಬೇರೆನೆ ಇದೆ. ಅವರಿಗೆ 5 ವರ್ಷಕ್ಕೊಂದ್ಸರ್ತೆ ನಿಮೋಕಾಕಲ್ ವ್ಯಾಕ್ಸಿನ್ ಬರುತ್ತೆ, ಅದ್ರ ಜೊತೆಗೆ ಪ್ರತಿ ವರ್ಷನೂ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಬರುತ್ತೆ. ಅಂದ್ರೆ ಇದು ನಮ್ಮ ಇಂಡಿಯಾದಲ್ಲಿ ಇವಾಗ ಚಾಲ್ತಿಯಲ್ಲಿದೆನಾ? ಸಿಗುತ್ತೆ, ಆದ್ರೆ ಗೌರ್ಮೆಂಟ್ ಇಂತ ಫ್ರೀ ಇಲ್ಲ, ಪೇಷಂಟ್ ಅವರು ತಾವೇ ತಗೋಬೇಕು. ಇವಾಗ ಒಂದು ಕರೆ ಇದೆ ಸರ್. ಹಲೋ, ಆಕಾಶವಾಣಿ. ನಮಸ್ತೆ ಸರ್. ನಮಸ್ತೆ ಸರ್, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಚಿದಾನಂದ ಹಿರೇಮಠದ ಮಾತಾಡೋ ಸರ್. ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅವರು. ಹೌದು ಸರ್. ಸರ್, ನಾವು ಇವತ್ತು ನಿಮೋನಿಯಾ ಕುರಿತು ಮಾತಾಡ್ತಾ ಇದ್ದೀವಿ, ನಮ್ಮ ಜೊತೆಗೆ ಡಾಕ್ಟರ್ ಕೀರ್ತಿವರ್ಧನ್ ಕುಲಕರ್ಣಿ ಅವರಿದ್ದಾರೆ. ತಮ್ಮ ಪ್ರಶ್ನೆಯನ್ನ ಅವ್ರಿಗೆ ನೇರವಾಗಿ ಕೇಳ್ಬೋದು ತಾವು. ಸರ್ ಕೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಪ್ರಶ್ನೆ ಏನಂದ್ರೆ ಬೆಳಗಿನ ಜಾವ ನೀರನ್ನು ಕುಡಿಯುವುದರಿಂದ ಕಫ ಮತ್ತು ನಿಮೋನಿಯಾವನ್ನು ಕಡಿಮೆ ಮಾಡಬಹುದು ಅಂತಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಸರ್? ಆ ತರ ಯಾವುದು ಸ್ಟಡೀಸ್ ಅಂತೂ ಏನಾಗಿಲ್ಲ, ಆದ್ರೆ ಬೆಳಗಿನ ಜಾವ ಖಾಲಿ ಹೊಟ್ಟಿಲ್ಲ ಸರ್. ಅಲ್ಲ, ಅದು ಪದ್ಧತಿಯಿಂದ ಬಂದಿದೆ, ಕುಡಿದ್ರೆ ಆರಾಮ್ ಇರ್ತಾರೆ ಅಂತ ಹೇಳ್ತಾ ಇದಾರೆ, ಬಟ್ ಯಾವುದು ಸಂಶೋಧನೆಯಿಂದ ಮಾಡಿ ಅದು ಪ್ರೂವ್ ಆಗಿರುವಂತದ್ದು ಏನಿಲ್ಲ. ಅದು ರೂಢಿಯಲ್ಲಿ ಮನೆಯಲ್ಲಿ ರೂಢಿಯಲ್ಲಿ ಅಂದ್ರೆ ಸರ್ ಆಯುರ್ವೇದಿಕ ಕಫ ಮತ್ತು ನಿಮೋನಿಯಾವನ್ನು ಕಡಿಮೆ ಮಾಡು. ಆಯುರ್ವೇದಿಕದವ್ರು ಹೇಳ್ತಾ ಇದಾರೆ ಸರ್, ನಾನು ಅಲೋಪತಿಕ್ ಡಾಕ್ಟರ್, ಬಟ್ ಆಯುರ್ವೇದಿಕ್ನು ಅವರಿಗೆ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರ ಪಠ್ಯಕ್ರಮದಲ್ಲಿ ಅದು ಹೇಳಿರ್ಬೇಕು ಅವರಿಗೆ, ಬಟ್ ನಮ್ಮ ಪಠ್ಯಕ್ರಮದಲ್ಲಿ ಅದರ ಬಗ್ಗೆ ಅಷ್ಟೇ ಎವಿಡೆನ್ಸ್ ಇಲ್ಲ. ಅಂದ್ರೆ ಮಾಡಬಹುದು ಅಂತ ಇದೆ, ಬಟ್ ಅದು ಮಾಡಿದ್ರೆ 100% ಬರಂಗೇ ಇಲ್ಲ ಅಂತ ಏನಿಲ್ಲ. ಸರ್ ಇನ್ನೊಂದು ರೀ, ನ್ಯೂಮೋನಿಯಾ ಬರದಂತ ಮುಂಜಾಗ್ರತಾ ಕ್ರಮ ಒಂದೆರಡು ಯಾರು ಆರೋಗ್ಯ ಟಿಪ್ಸ್ ಹೇಳಿದ್ರಲ್ಲ ಸರ್. ಹಂಗೆ ನಿಮೋನಿಯಾ ಬರಬಾರ್ದು ಅಂತಂದ್ರೆ ಯಾರು ಬಿಡಿ ಸಿಗರೇಟ್ ಸೇದ್ತಾರಲ್ಲ ಅವರು ಬಿಡಿ ಸಿಗರೇಟ್ ಸೇದೋದನ್ನ ಪೂರ್ತಿಯಾಗಿ ನಿಂದ್ರಿಸ್ಬೇಕು. ನೆಕ್ಸ್ಟ್ ಯಾವುದೇ ಕೆಮ್ಮು ಅಥವಾ ಕಫಾನ ನಿರ್ಲಕ್ಷ್ಯ ಮಾಡಬಾರ್ದು. ಚಿಕ್ಕದಿದ್ದಾಗೆ ಹೋಗಿ ತೋರಿಸ್ಕೊಂಡು ಅದ್ರ ತಕ್ಕಂಥ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಧೂಳಿಗೆ ಏನರೇ ಹೋಗ್ತಿರ್ಬೇಕಾದ್ರೆ ಅಥವಾ ಸುತ್ತಮುತ್ತ ಏನೇ ಧೂಳಿನ ಕೆಲಸ ನಡೀತಿತ್ತಂತಂದರೆ ಆವಾಗ ಮಾರಿಗೆ ಒಂದು ಮಾಸ್ಕ್ ಅಥವಾ ದಸ್ತಿ ಕಟ್ಕೊಂಡು ಇದು ಮಾಡಬೇಕು. ಬಟ್ ಏನೇ ಕೊನೆಯ ಪ್ರಶ್ನೆ ಬರ್ಬೋದು ಸರ್ ಇದು ಇಲ್ರಿ, ಹೆರಿಡಿಟಿಲಿಂತ ಬರಂಗಿಲ್ರಿ, ಅದು ಬರಂಗಿಲ್ರಿ. ಬರಂಗಿಲ್ಲ. ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ನಿಮಗೂ ಕೂಡ ಧನ್ಯವಾದಗಳು ಸರ್. ಹಾ, ಕರೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದ ಸರ್. ಸರ್, ಇವಾಗ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಬೆಳಿಗ್ಗೆ ನೀರು ಕುಡಿಯೋದ್ರಿಂದ ಕಫವನ್ನ ಕಡಿಮೆ ಮಾಡಬಹುದಾ ಅಂತ ನಿಮ್ಗೆ ಕೇಳ್ತಾ ಇದ್ರು. ಅದಕ್ಕೆ ಅವರು ಆಯುರ್ವೇದಿಕ್ ಬಗ್ಗೆ ಕೇಳಿದ್ರು. ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೇಕಂದ್ರೆ ತಾಮ್ರದ ಈ ತಾಮ್ರದ ಬಿಂದಿಗೆ ಎಲ್ಲ ಇರುತ್ತಲ್ಲ ಸರ್, ತಾಮ್ರದ ಕೊಡ ಅಂತ ಇರುತ್ತಲ್ಲ, ಅದರಲ್ಲಿಟ್ಟು ನೀರು ಕುಡಿದ್ರೆ ಬೆಳಿಗ್ಗೆ ಈ ಕಫ ಅದೆಲ್ಲ ಈ ತರ ಕಫ ಪಿತ್ತ ವಾತ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾ ಅಲೋಪತಿ ಆಯುರ್ವೇದಿಕ್ ಅಂತ ಕೇಳ್ತಿಲ್ಲ, ಜನರಲ್ ಆಗಿ ಒಬ್ಬ ವೈದ್ಯ ಆಗಿ ತಾವ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ನಾ ಇಷ್ಟೇ ಹೇಳ್ಬೋದು, ಅದು ನಾಡು ನುಡಿಯಲ್ಲಿ ಬಂದಿದೆ, ಅಂದ್ರೆ ಜನ ಮೊದಲಿಂದಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾನು ಇಷ್ಟೇ ಹೇಳ್ಬೋದು, ಪ್ರಾಣಾಯಾಮ, ಜಲನೇತಿ ಅವು ಮಾಡಿದರೆ ಮೂಗಿನ ಇನ್ಫೆಕ್ಷನ್ನು ಅಥವಾ ಶ್ವಾಸಕೋಶದ ಇಮ್ಯುನಿಟಿ ಇದ್ರ ಸಲುವಾಗಿ ಹೆಲ್ಪ್ ಆಗುತ್ತೆ. ಬಟ್ ಇದು ನೀರು ಕುಡಿದ್ರೆ ಕಮ್ಮಿ ಆಗೋದು ಆ ಥರ ಏನು ಎವಿಡೆನ್ಸ್ ಏನಿಲ್ಲ. ಅಂದರೆ ಸ್ವಲ್ಪ ಜನ ಬೆಳಿಗ್ಗೆ ಎದ್ದುಗಳೇ ಎದೆ ಕಟ್ಟದಂಗೆ ಆಗಿರುತ್ತೆ, ಕಫದಲ್ಲಿ ಕಫ ಅದೇ ಎದೆ ಕಟ್ಟದಂಗೆ ಆಗಿರುತ್ತೆ, ಕೆಮ್ಮು ಬಂದರೆ ಕಫ ಹೊರಗೆ ಬರ್ತಾ ಇರಲ್ಲ ಅವರಿಗೆ, ಅವ್ರು ಬಿಸಿನೀರನ್ನು ಕುಡಿತಾರೆ. ಬಿಸಿನೀರು ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅವರಿಗೆ. ಅಲ್ಲ ಅದೇ ಹೇಳಿದ್ನಲ್ಲ, ನೀವು ಬಿಸಿನೀರು ಉಗ ತಗೋರಿ, ನಾ ಉಗ ತಗೊಂಡ್ರೆ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗುತ್ತೆ, ಹೆಲ್ಪ್ ಆಗುತ್ತೆ. ಆದರೆ ಬಿಸಿನೀರಿಂದ ಪೂರ್ತಿ ಕಫ ಹೊರಗೆ ಬರುತ್ತೆ ಅಂತ ಅನ್ನೋದು ಆ ಥರ ಎವಿಡೆನ್ಸ್ ಏನಿಲ್ಲ. ಎದೆ ಕಾಸ್ಕೊಳ್ಳೋದ್ರಿಂದ ಮಾಡ್ತಾರೆ ಜನ, ಅದರಲಿಂತ 100% ಅದರ್ಲಿಂತನೇ ಇದು ಆಗುತ್ತೆ, 100% ರಿಲ್ಯಾಕ್ಸ್ ಅಂತೂ ಆಗುತ್ತೆ. ಹಾ ಆಗುತ್ತೆ, ಆದರೆ ಅದರ್ಲಿಂತ ಇದು ಎಲ್ಲ ಕಫ ಅಂದರೆ ನಿಮೋನಿಯಾ, ಕಫ ಅಂದರೆ ನಾರ್ಮಲ್ ಆಗಿನೂ ಕಫ ಇರುತ್ತೆ, ಎಲ್ಲ ಜನಕ್ಕೂ ಇರುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ಅದು ನಮ್ಮನ್ನ ಗೊತ್ತಾಗಲಾರ್ದಾಗೆ ನಾವು ನುಂಗ್ತಾ ಇರ್ತೀವಿ ಅದು ಕಫಾನ, ಸಣ್ಣದಾಗಿ ಪ್ರೊಡ್ಯೂಸ್ ಆಗಿರತಕ್ಕಂಥ ಕಫ. ಆದರೆ ಇನ್ಫೆಕ್ಷನ್ನಿಂದ ಆಗಿರೋ ಕಫಗಳು ಈ ನೀರು ಕುಡಿದ್ರೆ ಕಮ್ಮಿ ಆಗುತ್ತೆ, ಅದು ಎಲ್ಲ ಸುಳ್ಳು. ಅಂದರೆ ಈ ಕಫ ಇರೋ ಶ್ವಾಸಕೋಶದಲ್ಲಿ ಕಫ ಇರೋರಿಗೆ ನೆಬಲೈಸೇಷನ್ ಕೊಡ್ತಾರೆ, ಅದು ಇನ್ನೊಂದು ಮಷಿನ್ ಬರುತ್ತಲ್ಲ ಸರ್, ಅದು ಅದು ಕಫ ಕರಗಿಸೋ ಮಷಿನ್ ಅಲ್ಲ, ಅದು ನೆಬಲೈಸೇಷನ್ ಆ್ಯಕ್ಚುಲಿ ಇರೋದು ಶ್ವಾಸನಾಳಗಳನ್ನು ದೊಡ್ಡದು ಮಾಡೋಕ್ಕೆ, ಅಂದರೆ ಉಸಿರಾಡ್ಲಿಕ್ಕೆ ಈಸಿ ಆಗಲಿ ಅಂತ ಅಷ್ಟೇ, ಅದು ಕಫ ಕರಗಿಸೋ ಮಷಿನ್ ಅಲ್ಲ. ಈ ಆ ಥರ ಏನು ಉಸಿರಾಡೋ ತೊಂದರೆ ಇರೋರಿಗೆ ಆ ಮಷಿನ್ ಕೊಡ್ತಾರಲ್ಲ ಸರ್, ಬಾಯಲ್ಲಿ ಹೊಂದ್ಕೊಳ್ಳೋದು ಇನ್ನೆಲ್ಲರು, ಅದು ಅಸ್ತಮ COPD ಇದ್ದವರಿಗೆ. ಅಸ್ತಮ ಅಂದರೆ ಶ್ವಾಸಕೋಶದ ಅಲರ್ಜಿ, COPD ಅಂತಂದರೆ ಬಿಡಿ ಸಿಗರೇಟ್ ಸೇದಿ ಅಥವಾ ಒಲೆಯ ಹೊಗೆಯಲ್ಲೇ ಎಕ್ಸ್ಪೋಸ್ ಆಗಿ ಶ್ವಾಸಕೋಶ ಕೆಡಿಸ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಕೊಡ್ತಾರೆ. ಅಂದರೆ ಅಸ್ತಮಾನೇ ಬೇರೆ, ಕಫಾನೇ ಬೇರೆ, ನಿಮೋನಿಯಾನೇ ಬೇರೆ ಅಂತ ಹೇಳ್ತಿದ್ದಾರೆ. ಕಫ ಅಂದರೆ ಒಂದು ರೋಗದ ಲಕ್ಷಣ, ಅಸ್ತಮ ಅಂದರೆ ಒಂದು ರೋಗ, ನಿಮೋನಿಯಾ ಅಂದರೆ ಒಂದು ರೋಗ, ಇದು ರೋಗದ ಲಕ್ಷಣ ಕಫ. ಅಂದರೆ ಮೂರು ಬೇರೆ ಬೇರೆ, ಬೇರೆ ಮೂರು ಬೇರೆ ಬೇರೆ ಅಲ್ಲ. ನಿಮೋನಿಯಾ ಇದ್ದವರಿಗೆ, ಅಸ್ತಮ ಇದ್ದವರಿಗೆ ಕಫ ಬರ್ಬೋದು, ಅದು ರೋಗದ ಲಕ್ಷಣ, ಅದು ರೋಗ ಅಲ್ಲ. ಸರಿ ಸರಿ, ಇವಾಗ ಲಸಿಕೆಗಳ ಬಗ್ಗೆ ಹೇಳಿದ್ರಿ, ವಯಸ್ಕರಲ್ಲಿ ಮಕ್ಕಳಲ್ಲಿ ಈ ತರ ಲಸಿಕೆ ನಮ್ಮ ಭಾರತದಲ್ಲಿ ಅವೈಲೇಬಲ್ ಇದೆ, ಇದನ್ನೆಲ್ಲ ಹಾಕ್ಸ್ಕೋಬೇಕು, ವಯಸ್ಕರಿಗೆ 5 ವರ್ಷಕ್ಕೊಂದ್ಸಲ ಲಸಿಕೆ ಅಭಿಯಾನ ನಡೆಸ್ತಾರೆ ಅಂತ ಹೇಳಿದ್ರಿ, ಇದು ಸರ್ಕಾರ ವತಿಯಿಂದ ನಡೆಯುತ್ತೋ ಅಥವಾ ಸರ್ಕಾರದಿಂದ? ಇನ್ನ ವಯಸ್ಕರಿಗಿಲ್ಲ, ವಯಸ್ಕರಿಗೆ ಸರ್ಕಾರದಿಂದ ಉಚಿತವಾಗಿ ಸಿಗ್ತಾ ಇರುವಂತ ಲಸಿಕೆ ಅಂದ್ರೆ ಸದ್ಯಕ್ಕೆ ಕೋವಿಡ್ ಒಂದೇ. ಅಂದ್ರೆ ಇದನ್ನ ಪರ್ಟಿಕ್ಯುಲರ್ ಯಾರಿಗಾದ್ರೂ ಆ ಲಕ್ಷಣ ಇದ್ದರು ಅಥವಾ ಸುಮ್ಮನೆ ಯಾರು ಬೇಕಾದ್ರೂ ಹಾಕ್ಸ್ಕೋಬಹುದು ಸರ್? ಯಾರು ಬೇಕಾದವ್ರು ಹಾಕ್ಸ್ಕೋಬಹುದು, ಅದಕ್ಕೆ ಲಕ್ಷಣ ಹಂಗೆ ಇರಬೇಕು ಅಂತ ಏನಿಲ್ಲ. ನಾವು 60 ಇಂಡಿಯನ್ ಜಿರಿಯಾಟ್ರಿಕ್ ಸೊಸೈಟಿ ಅಂದ್ರೆ ವಯಸ್ಸಿಕ್ಕರದೇ ಅವ್ರ ಮೇಲೆ ಸಂಶೋಧನೆ ಮಾಡುವಂತಹ ಒಂದು ಅಸೋಸಿಯೇಷನ್ ಅದು. ಅವರು 60 ವರ್ಷ ಆದ್ಮೇಲೆ ಎಲ್ಲರಿಗೂ ಹಾಕೊಳ್ರಿ ಅಂತಾನೆ ರೆಕಮೆಂಡೇಶನ್ ಮಾಡಿದ್ದಾರೆ. ಇದು ಬಹಳ ವರ್ಷದಿಂದ ಇದೆ, ಆದರೆ ಇನ್ನ ಅದು ಗೌರ್ಮೆಂಟ್ ಲಿಂಕ್ ಇಂಪ್ಲಿಮೆಂಟೇಶನ್ ಬಂದಿಲ್ಲ. ಬಟ್ ಇಟ್ ಈಸ್ ರೆಕಮೆಂಡೆಡ್, ಅಂದ್ರೆ ವಯಸ್ಸಿಕರಲ್ಲಿ ನಿಮೋನಿಯಾ ಆಗದೆ ಇರುವಂಗೆ ಹೆಲ್ಪ್ ಮಾಡುತ್ತೆ. ಅದು ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾಲಿಂದ ಆಗದೆ ಇರುವಂತ ಬೇರೆ ಬ್ಯಾಕ್ಟೀರಿಯಲಿಂದ ಆಗ್ಬಹುದು. ಈ ನಿಮೋನಿಯಾಕ್ಕೆ ಈ ನಮ್ಮ ವಿಜಯಪುರದಲ್ಲಿ BLDಯಲ್ಲಿ ಯಾವ ತರದ ವ್ಯವಸ್ಥೆ ಇದೆ ಸರ್ ಟ್ರೀಟ್ಮೆಂಟ್ಗೆ? ನಮ್ಮದಲ್ಲಿ ನಾವು ಅದೇ ಹೇಳಿದ್ನಲ್ಲ, ಮೈಲ್ಡ್ ಕೇಸಸ್ ಆಯಿತು ಅಂತಂತಂದರೆ ಏನು ಮಾತ್ರೆಗಳು ಬರೆದು ಟ್ಯಾಬ್ಲೆಟ್ಗಳು ಬರೆದು ಇದು ಮಾಡ್ಬೋದು. ಮಾಡ್ರೇಟ್ ಕೇಸಸ್ಸಿಗೆ ನಾವು ಯೂಶಲಿ ಜನರಲ್ ವಾರ್ಡಲ್ಲೇ ನೋಡಿಕೊಂಡು ಅವ್ರಿಗೆ ನೆಬಲೈಸೇಷನ್ ಕೊಟ್ಟು ಆ್ಯಂಟಿಬಯೋಟಿಕ್ ಕೊಟ್ಟು ಸೀರಿಯಲ್ ಎಕ್ಸ್ರೇಸ್ ಮಾಡಿ ಮೊದಲು ಹೇಗಿತ್ತು 5 ದಿನ ಬಿಟ್ಟು ಹೇಗಿದೆ ಅಂತೆಲ್ಲ ನೋಡಿ ಆರಾಮಾಗಿದ್ದರೆ ಡಿಸ್ಚಾರ್ಜ್ ಮಾಡ್ಬೋದು ಜನರಲ್ ವಾರ್ಡಲ್ಲಿ. ಆದರೆ ತುಂಬ ತೊಂದರೆ ಇದ್ದವರಿಗೆ ICUನಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಉಸಿರಾಡೋ ತೊಂದರೆ ತುಂಬಾ ಜಾಸ್ತಿ ಇತ್ತು ಅಂದರೆ ವೆಂಟಿಲೇಟರ್ಗೆ ಹಾಕಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸರಿ, ಇದು ನಿಮೋನಿಯಾ ಒಬ್ಬರಿಂದ ಒಬ್ಬರಿಗೆ ಬರ್ಬೋದು ನಿಮೋನಿಯಾ ಒಬ್ಬರಿಂದ ಒಬ್ಬರಿಗೆ ಬರ್ಬೋದು. ಅಂದ್ರೆ ಯಾವ್ದು ಉಸಿರಾಟದ ಮೂಲಕ ಮೂಗಿನ ಮೂಲಕ ಕೆಮ್ಮಿದಾಗ ಸೀನ್ದಾಗ ಬರ್ಬೋದು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ ಬರ್ಬೋದು. ಅಂದ್ರೆ ಇದು ಕೂಡ ಸ್ಪ್ರೆಡ್ ಸಾಂಕ್ರಾಮಿಕ ರೋಗನೇ. ಅಂದ್ರೆ ಅದೇ ಸಿವಿಯರಿಟಿ ಅವರಲ್ಲಿ ಇರುತ್ತೋ ಅಥವಾ ಅದು ಡಿಪೆಂಡ್ ಆಗುತ್ತೆ. ಈಗ ಎಕ್ಸ್ಪೋಸ್ ಆದ ವ್ಯಕ್ತಿ ದೊಡ್ಡವರಾದ್ರು ಅಂದ್ರೆ ಅವ್ರಿಗೆ ಬರಬಹುದು, ಬಟ್ 100% ಬಂದೇ ಬರುತ್ತೆ ಅಂತ ಏನಿಲ್ಲ. ಇದು ನಿವಾರಣಾ ಕ್ರಮಗಳಂತ ಕರೆ ಮಾಡಿದವರೆಲ್ಲ ಕೇಳ್ತಾ ಇದ್ರು. ಅಂದ್ರೆ ನಮ್ಗೆ ನಿಮೋನಿಯಾ ಆಗ್ಬಾರ್ದಪ್ಪ, ಅದ ಆ ತರ ನಾವು ಏನಾದರೂ ಪ್ರಿವೆಂಟೇಷನ್ ಅಂದ್ರೆ ರೋಗ ಬರೋಕಿನ ಮುಂಚೆನೆ ನಾವು ಅದರ ಜವಾಬ್ದಾರಿಯುತವಾಗಿ ಇದ್ರೆ ರೋಗದ ಲಕ್ಷಣಗಳು ಬರ್ತಾ ಇತ್ತು ಅಂತಂದ್ರೆ ಚಿಕ್ಕದಾಗಿದ್ದಾಗೆ ತೋರಿಸ್ಕೊರಿ. ಅದರ್ವೈಸ್ ಜನರಲ್ ಮೆಷರ್ಸ್, ಜನರಲ್ ಅಂದ್ರೆ ಧೂಳಿಗೋದ್ರೆ ಮೂಗು ಮತ್ತೆ ಬಾಯನ್ನ ಮುಚ್ಕೊಳ್ಳೋದು, ಆಮೇಲೆ ಯಾರೇ ತುಂಬಾನೇ ಕೆಮ್ಮ ಬರ್ತಾ ಇತ್ತಂದ್ರೆ ಅವ್ರನ್ನ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅವರಿಗೆ, ಯಾಕಂದ್ರೆ ಅವರಿಂದಾನೇ ನಿಮಗ್ ಬರುತ್ತೆ. ಸೊ ಆಮೇಲೆ ಕೆಲವೊಂದು ಜನ ಅಸ್ತಮಾ COPD ಇದ್ದವರು ಅಂದ್ರೆ ಅವರಿಗೆ ಚಳಿಗಾಲದಲ್ಲಿ ತೊಂದರೆ ಆಗೋದು ಜಾಸ್ತಿ. ಆ ಟೈಮಲ್ಲಿ ಅವರು ತಮ್ಮ ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ಕರೆಕ್ಟ್ ಆಗಿ ತಗೋಬೇಕು. ಆಮೇಲೆ ವ್ಯಾಕ್ಸಿನೇಷನ್ ಅಂತರೂ ಇದೆ, ವ್ಯಾಕ್ಸಿನೇಷನ್ ಕೊಡಬೇಕು. ಇಷ್ಟೇ, ಇದಕ್ಕಿಂತ ಜಾಸ್ತಿ. ಇವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಆಹಾರ ಕ್ರಮ ಅಂತ ಏನಾದ್ರು ಇದೆ ಸರ್? ಆಹಾರ ಕ್ರಮ ಅಂತ ಯೂಶಲಿ ನಾವು ಏನ್ ರೆಕಮೆಂಡ್ ಮಾಡ್ತೀವಿ, ಫ್ರಿಜ್ಜಿಂದ ಡೈರೆಕ್ಟ್ ಆಗಿ ರೆಫ್ರಿಜರೇಟರ್ ಇಂದ ಡೈರೆಕ್ಟ್ ಆಗಿ ಏನೋ ತಗೋಬೇಡ್ರಿ ಅಂತ ಹೇಳ್ತೀವಿ. ಆಮೇಲೆ ಹುಳಿ ಮೊಸರು, ಹುಳಿ ಮಜ್ಜಿಗೆ ಇಲ್ಲ ಅಂದ್ರೆ ಅವತ್ತಿನ ದಿನದ ಫ್ರೆಶ್ ಮೊಸರು, ಫ್ರೆಶ್ ಮಜ್ಜಿಗೆ ಇತ್ತಂದ್ರೆ ತಗೋಬಹುದು. ಆಮೇಲೆ ಹುಳಿ ಇರುವಂತಹ ಹಣ್ಣುಗಳು, ನಿಂಬೆ ಹಣ್ಣು, ಮೋಸಂಬಿ, ಆರೆಂಜು, ಅವನ್ನ ಕಮ್ಮಿ ಮಾಡಂತ ಹೇಳ್ತೀವಿ. ರಾತ್ರಿ ಊಟ ಏನಿರುತ್ತ, ರಾತ್ರಿ ಊಟ ಖಾರ ಕಮ್ಮಿ ಇರಬೇಕು. ಆಮೇಲೆ ಸ್ವಲ್ಪ ಅಲ್ಪ ಪ್ರಮಾಣ ಅಂದ್ರೆ ಪೂರ್ತಿ ಹೊಟ್ಟೆ ತುಂಬಾ ತುಂಬಿ ತೇಕ್ ಬರೋ ತರ ಆ ತರ ರಾತ್ರಿ ಊಟ ಒಂದು ಅಷ್ಟು ಮಾಡಬೇಡ ಅಂತ ಹೇಳ್ತೀವಿ. ನಾರ್ಮಲ್ ಕ್ವಾಂಟಿಟಿ ಸಾಧ್ಯವಾದ ಸ್ವಲ್ಪ ಕಡಿಮೆ. ರಾತ್ರಿ ಊಟದಲ್ಲಿ ಜಿಡ್ಡು ಪದಾರ್ಥಗಳು, ಆಮೇಲೆ ಖಾರ ಪದಾರ್ಥಗಳು ಕಮ್ಮಿ ಮಾಡಂತ ಹೇಳ್ತೀವಿ. ಯಾಕಂದ್ರೆ ಜಿಡ್ಡು ಪದಾರ್ಥ ಮತ್ತೆ ಖಾರ ಪದಾರ್ಥಗಳು ಪಿತ್ತನೂ ಜಾಸ್ತಿ ಮಾಡುತ್ತೆ, ಆಸಿಡಿಟಿನೂ ಆಗುತ್ತೆ. ಆಮೇಲೆ ಜಿಡ್ಡು ಪದಾರ್ಥದಿಂದ ಗಂಟಲದಲ್ಲಿ ಒಂದು ಎಣ್ಣೆಯ ಲೇಪನ ಆಗಿರುತ್ತೆ, ಲೇಪನ ಆಗಿರೋದು ಬ್ಯಾಕ್ಟೀರಿಯಾಗಳನ್ನ ಆಹ್ವಾನ ಮಾಡುತ್ತೆ. ಆಮೇಲೆ ಊಟ ಆದ್ಮೇಲೆ ಎಲ್ಲರೂ ನಾರ್ಮಲಿ ಮಾಡ್ತಾರೆ, ಬಾಯಿಗೆ ನೀರ್ ಹಾಕೊಂಡ್ಬಿಟ್ಟು ಗಂಟ್ಲ ಕೀಳಿ ಮುಕ್ಕಳಿಸಿ ಉಗುಳ್ತಾರೆ, ಅದನ್ನ ಮಾಡೋದು. ನೀವು ರೆಕಮೆಂಡ್ ನಿಮೋನಿಯಾ ರೋಗಿ ತಿನ್ಲೇಬೇಕಾದ ಆಹಾರಗಳಂತ ಯಾವ್ದಾದ್ರು ಹೇಳ್ತೀರಾ? ಆ ತರ ಏನಿಲ್ಲ, ಸ್ಪೆಸಿಫಿಕ್ ಏನಿಲ್ಲ, ಏನ್ ಬೇಕಾ ತಿನ್ಬೋದು. ಬಟ್ ಈ ತರ ನೀವು ಹೇಳಿದ ಆಹಾರಗಳನ್ನ ಬಿಟ್ಟು ಬೇರೆ ಎಲ್ಲಾನು ತಿನ್ಬಹುದು. ಸರಿ ಸರ್, ಇಷ್ಟೊತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮೋನಿಯಾ ಕುರಿತು ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸಿದ್ರಿ. ಕೊನೆಯದಾಗಿ ಕಾರ್ಯಕ್ರಮ ಕುರಿತು ಏನ್ ಹೇಳಕ್ ಬಯಸ್ತೀರಿ ಸರ್? ಏನಿಲ್ಲ, ನಿಮೋನಿಯಾ ಈಗ ಕೋವಿಡ್ ವ್ಯಾಕ್ಸಿನ್ ಎಲ್ಲರೂ ತಗೊಳ್ರಿ. ಆಮೇಲೆ ಚಿಕ್ಕದಾಗಿ ಲಕ್ಷಣಗಳು ಇರಬೇಕಾದ್ರೆ ತಕ್ಷಣನೇ ಡಾಕ್ಟ್ರಿಗೆ ಬಂದು ತೋರಿಸ್ಕೊಂಡ್ಬಿಡ್ರಿ. ಆಮೇಲೆ ಸ್ವಲ್ಪ ಏನರ ಉಸಿರಾಟಕ್ಕೆ ಏನರ ತೊಂದರೆ ಅನಿಸ್ತಾ ಇತ್ತು ಅಂದ್ರೆ ತಕ್ಷಣ ಬಂದ್ಬಿಟ್ಟು ನಿರ್ಲಕ್ಷ್ಯ ಮಾಡಬಾರ್ದು. ಆಮೇಲೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿರೋ ವಯಸ್ಸಿಕರಿಗೆ 60-65 ಆದಮೇಲೆ ವಯಸ್ಸಿಕರಿಗೆ ಲಸಿಕೆಗಳನ್ನು ಕೊಡ್ರಿ. ಚಿಕ್ಕ ಮಕ್ಕಳಲ್ಲಿ ಯಾವ ಲಸಿಕೆಗಳನ್ನು ಬಿಡಬೇಡ್ರಿ. ಕೋವಿಡ್ ಭಯ ಬಿದ್ದುಬಿಟ್ಟು ಲಸಿಕೆಗಳು ಕೊಡದೆ ಮನೆಯಲ್ಲೇ ಇಟ್ಕೊಂಡು ಕೊಡೋದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲ ಲಸಿಕೆಗಳು ಆ ಟೈಮಿಗೆ ತಕ್ಕಂತೆ ಕೊಡ್ರಿ. ಸರಿ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ತಮಗೆ. ಧನ್ಯವಾದಗಳು. ಕೆಲವರಿಗೆ ಇದುವರೆಗೆ BLD ಡಾಕ್ಟರ್ ಆರೋಗ್ಯನಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ನಿಮೋನಿಯಾ ಈ ವಿಷಯದ ಬಗ್ಗೆ ಇದುವರೆಗೆ ಫೋನ್ ಮೂಲಕ ನೀವು ಕೇಳುವ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ, ಸಂದೇಹಗಳಿಗೆ ಉತ್ತರಿಸಿದವರು ತಜ್ಞ ವೈದ್ಯರಾದ ಡಾಕ್ಟರ್ ಕೀರ್ತಿವರ್ಧನ್ ಕುಲಕರ್ಣಿಯವರು. ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆದ್ದು ನಾನು ನಿಮ್ಮ ಮುತ್ತುರಾಜ್ ಯಲಗಟ್ಟಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಸಂಜಯ್ ಎಸ್ ಬಿರಾಜ್ದಾರ್ ಅವರು. ಸಂಶೋಧನಾ ಕೇಂದ್ರ ವಿಜಯಪುರ.